ಕಾರ್ಯಕ್ರಮ ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ತಜ್ಞವಾಣಿ, ತಂತ್ರಜ್ಞಾನಗಳ ವರ್ಗಾವಣೆ ಈ ಕುರಿತು ಡಾ ಡಿಎಂ ಚಂದರ್ಗಿ ಅವರೊಡನೆ ಸಂದರ್ಶನ, ತದನಂತರ ಬೆಳಗಿಯ ಬಸವರಾಜ್ ಮಾರುತಿ ಭಜಂತ್ರಿ ಮತ್ತು ಸಂಘಟನೆಯಿಂದ ಸಂಪ್ರದಾಯ ವಾದನ ಕೇಳುವಿರಿ. ಮೊದಲಿಗೆ ಒಂದು ಜಾಹೀರಾತು. रोहित, ये नया मोबाइल आते ही खराब हो गया, अब क्या करेंगे? दुकानदार और कंपनी से बात करेंगे. नहीं माने तो? तो उपभोक्ता के अधिकारों की रक्षा का पूरा इंतजाम है. 1915 पर कंप्लेन करेंगे. 1915? हाँ, नेशनल कंज्यूमर हेल्पलाइन 1915. यहाँ आसानी से कंप्लेन दर्ज हो जाती है और 1915 से समाधान भी जल्द होता है. ना हुआ तो? तो कंज्यूमर कमीशन है ना, इसमें ई दाखिल द्वारा ऑनलाइन केस कर सकते हैं. समझ गई, उपभोक्ता अधिकारों की रक्षा का पूरा इंतजाम है. उपभोक्ता मामले विभाग, ಭಾರತ ಸರ್ಕಾರ. ಈಗ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಮತ್ತು ಜೈರಾಬಾದ್ಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಕೆಲವೊಂದು ಕಡೆ ಈ ಮಳೆಯ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದಾಗ್ಯದ. ಉಳಿದ ಜಿಲ್ಲೆಗಳಲ್ಲಿ ಒಣ ಬಿಸಿಲಿನ ಪ್ರಸನ್ನದಾಯಕವಾದಂತಹ ವಾತಾವರಣ ಇರ್ತದೆ. ಪ್ರಖರವಾದಂತಹ ಬಿಸಿಲಿರಬಹುದು, ಬಿಸಿಲಿನ ಜೊತೆಗೆ ಅಲ್ಲಲ್ಲಿ ಮೋಡಗಳು ಸಹಿತ ಕಾಣಿಸಿಕೊಳ್ಳಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ತಜ್ಞವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ರೈತ ಬಾಂಧವರೇ, ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಸಾಕಷ್ಟು ಸಂಶೋಧನೆ ಮಾಡಿ ಆ ಸಂಶೋಧನೆ ಫಲಿತಾಂಶಗಳನ್ನು ರೈತರಿಗೆ ಮುಟ್ಟಿಸಬೇಕು ಅನ್ನುವಂತಹ ವಿಚಾರ ಇಟ್ಟುಕೊಂಡು ಅದರೊಳಗೆ ಸಂಶೋಧನೆಯನ್ನು ಮಾಡ್ತಾ ಇರ್ತಾವ, ಹೊಸ ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡ್ತಾ ಇರ್ತಾವ. ಇಂಥ ಒಂದು ಹಾದಿ ಒಳಗೆ ಈ ಕೃಷಿ ವಿಸ್ತರಣೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಕೃಷಿ ವಿಶ್ವವಿದ್ಯಾಲಯ ಆಗಲಿ, ಕೃಷಿ ಇಲಾಖೆ ಆಗಲಿ, ಮತ್ತು ಸಾಕಷ್ಟು ಸ್ವಯಂ ಸೇವಾ ಸಂಸ್ಥೆಗಳು ಈ ಕೆಲಸವನ್ನು ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ತಮ್ಮದೇ ಆದಂತಹ ವಿಧಾನಗಳನ್ನು ಅಭಿವೃದ್ಧಿಪಡಿಸಿಕೊಂಡು ವಿಜ್ಞಾನಿಗಳು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು, ಸ್ವಯಂ ಸೇವಕರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರಿಣಾಮಕಾರಿಯಾಗಿ ರೈತರಿಗೆ ಸರಳವಾಗಿ ಒಂದು ಹೊಸ ತಂತ್ರಜ್ಞಾನ ಮುಟ್ಟಬೇಕು ಅನ್ನುವಂತಹ ನಿಟ್ಟಿನೊಳಗೆ ಸಾಕಷ್ಟು ಪದ್ದತಿಗಳನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ಇನ್ನು ಮುಂದಿನ ದಿವಸದೊಳಗೆ ಯಾವ ರೀತಿಯಾಗಿ ಇನ್ನೂ ಪರಿಣಾಮಕಾರಿಯಾಗಿ ಸರಳವಾಗಿ ನಮ್ಮ ರೈತರಿಗೆ ಈ ತಂತ್ರಜ್ಞಾನ ಮುಟ್ಟಬೇಕು, ಈ ಎಲ್ಲಾ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ತಿಳ್ಕೊಳ್ಳೋಣಂತ. ಈ ವಿಷಯಗಳನ್ನು ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಡಿಎಂ ಚಂದ್ರಗಿ ಅವರು ನಮ್ಮ ಜೊತೆಗೆ ಇದ್ದಾರೆ. ನಮಸ್ಕಾರ ಚಂದ್ರಗಿ ಅವರು. ನಮಸ್ಕಾರ ರೋಹಿ ಅವರೇ. ಈಗ ನೋಡ್ರಿ, ಸಾಕಷ್ಟು ವಿಧಾನಗಳನ್ನು ಉಪಯೋಗ ಮಾಡಿಕೊಂಡು ನಾವು ತಾವು ರೈತರಿಗೆ ಒಂದು ತಂತ್ರಜ್ಞಾನವನ್ನು ತಿಳಿಸಿಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ. ಹಿಂದೆ ಇತ್ತೀಚೆಗೆ ಇಲ್ಲಿ ತನಕ ಯಾವ ರೀತಿಯಾದಂತಹ ಒಂದು ಪದ್ಧತಿಗಳನ್ನ ತಾವು ಮಾಡ್ತಾ ಇದ್ರಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ? ನೋಡ್ರಿ ರೂಲಿ ಅವ್ರಿಗೆ, ಜಗತ್ತಿನ ರೈತಾಪಿ ಜನಸಂಖ್ಯೆಯ 25% ಭಾಗವನ್ನು ನಮ್ಮ ದೇಶ ಹೊಂದಿರುತ್ತದೆ. ಹೌದಲ್ರಿ? ಇದರಲ್ಲಿ 80%ಕ್ಕೂ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ರೈತರು ಇರುತ್ತಾರೆ. ಅದು ಈ ರೈತರ ಭೂ ಹಿಡುವಳಿಕೆ ಎಷ್ಟಿರ್ತದೆ ಅಂದ್ರೆ 1 ಹೆಕ್ಟೇರ್ ಅಥವಾ ಅದಕ್ಕಿಂತ ಕಡಿಮೆ ಇರ್ತದೆ. ಭಾರತದ ಆರ್ಥಿಕತೆ ಕೃಷಿಯೇ ಮೂಲ ಆಧಾರವಾಗಿರುತ್ತದೆ. ಭಾರತ ಸರ್ಕಾರವು ಕೃಷಿ ಅಭಿವೃದ್ಧಿಗಾಗಿ ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ನಿರಂತರವಾಗಿ ಶ್ರಮ ಪಡುತ್ತಾ ಬಂದಿದೆ. ಇದೆಲ್ಲ ನಿಮ್ಗೆ ಗೊತ್ತಿದೆ. ಹೌದಲ್ರಿ? ಸ್ವತಂತ್ರದ ನಂತರ ಭಾರತ ಸರ್ಕಾರವು ಮೊದಲಿಗೆ CDP ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ, ಅಂದ್ರೆ ಸಮುದಾಯ ಅಭಿವೃದ್ಧಿ ಯೋಜನೆ. ಇದನ್ನ 2 ಅಕ್ಟೋಬರ್ 1952 ಹಮ್ಮಿಕೊಳ್ಳಲಾಗಿತ್ತು. ನಂತರ 1953 ರಾಷ್ಟ್ರೀಯ ವಿಸ್ತರಣಾ ಯೋಜನೆಯನ್ನು ಪ್ರಾರಂಭಿಸಿತು, ಅಂದ್ರೆ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅಂತ ಈ ಕಾರ್ಯಕ್ರಮ ಆರಂಭಿಸಿತು. ತದನಂತರ ಹಲವಾರು ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿ ತಂತ್ರಜ್ಞಾನ ಪ್ರಸರಣೆಯಿಂದ ಕೃಷಿ ಉತ್ಪನ್ನ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸುವಲ್ಲಿ ಯಶಸ್ವಿ ಆಯ್ತಂತ ನಿಮ್ಗೆಲ್ಲ. ಅದೇ ರೀತಿ ಮಾನವ ಜೀವನ ಗುಣಮಟ್ಟವನ್ನು ಸುಧಾರಿಸಿತು. ಕೃಷಿ ತಂತ್ರಜ್ಞಾನ ಪ್ರಸರಣೆಯಲ್ಲಿ ಒಂದು ಮಹತ್ತರವಾದ ಕಾರ್ಯಕ್ರಮ ಎಂದರೆ T&V ಸಿಸ್ಟಮ್ ಅಂತ ನಿಮ್ಗೆ ಗೊತ್ತಿರಬಹುದು. ಹೌದು, ತರಬೇತಿ ತರಬೇತಿ ಮತ್ತು ಭೇಟಿ ಪದ್ಧತಿ ಅಂತ. ಇದು 70ರ ದಶಕದಲ್ಲಿ ಅನುಷ್ಠಾನಗೊಳಿಸಲಾಗಿತ್ತು. ಈ ಪದ್ಧತಿಯಿಂದ ತಂತ್ರಜ್ಞಾನ ಪ್ರಸರಣೆ ಹಾಗೂ ಬೆಳೆ ಉತ್ಪಾದನೆಯಲ್ಲಿ ಮಹತ್ತರ ಪಾತ್ರ ವಹಿಸಿತು. ಈ ಯೋಜನೆ ಹಿಂತೆಗೆದ ನಂತರ ಕರ್ನಾಟಕ ಸರ್ಕಾರವು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ರೈತ ಸಂಪರ್ಕ ಕೇಂದ್ರ ಎಂಬ ಯೋಜನೆಯನ್ನು 90ರ ದಶಕದಲ್ಲಿ ಜಾರಿಗೊಳಿಸಿತ್ತು. ಬರಬರಿ ಇತ್ತೀಚಿನ ದಿನಗಳಲ್ಲಿ ಆತ್ಮ ಅಂತ ಕಾರ್ಯಕ್ರಮ ಕೇಳಿರಬಹುದು. ಜಾಗತಿಕ ಬ್ಯಾಂಕಿನಿಂದ ಸಹಾಯದಿಂದ ಈ ಕಾರ್ಯಕ್ರಮವನ್ನು ದೇಶದ ಬಹುತೇಕ ಜಿಲ್ಲೆಗಳಲ್ಲಿ ಅಳವಡಿಸಲಾಗಿದೆ. ಇದರ ಪರಿಣಾಮವನ್ನು ಇನ್ನೂ ನಾವು ಕಾದು ನೋಡಬೇಕಾಗಿದೆ. ಹೌದಲ್ರಿ? ಈ ಯೋಜನೆಯು ಎಲ್ಲಾ ಪಾಲುದಾರರನ್ನು ಸೇರಿಸಿ ರೈತರ ಗುಂಪುಗಳ ಮುಖಾಂತರ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುತ್ತದೆ. ಮತ್ತು ಇದು ಬಾಟಮ್ ಅಪ್ ಅಪ್ರೋಚ್ ಅಂತ ಕೇಳಿರಬಹುದು. ತಳದಿಂದ ಮೇಲೆ ಪದ್ಧತಿ ಯೋಜನೆ ಬಳಸಿ ಮಾಹಿತಿ ತಂತ್ರಜ್ಞಾನ ಹಾಗೂ ಮಾಧ್ಯಮಗಳನ್ನು ಬಳಸಿಕೊಂಡು ಅಭಿವೃದ್ಧಿ ಮಾಡುವ ಮಹತ್ತರ ಉದ್ದೇಶ ಹೊಂದಿರುತ್ತದೆ. ಇವೆಲ್ಲ ಕಾರ್ಯಕ್ರಮಗಳು ಅನುಷ್ಠಾನಗೊಳಿಸಿದ್ದರೂ ರೈತರ ಹೊಲದಲ್ಲಿ ನಮ್ಮ ಸಂಶೋಧನೆ ಫಲಿತಾಂಶಗಳು 20ರಿಂದ 25% ಮಾತ್ರ ತಲುಪಿರುತ್ತವೆ. ಇದನ್ನು ದೊಡ್ಡ ದೊಡ್ಡ ಕಮಿಟಿಯಿಂದ ಮೊನ್ನೆ ಅರೋರಾ ಕಮಿಟಿಯವರು ಇದನ್ನ ಈ ವಿಷಯವನ್ನು ಕೇವಲ 20ರಿಂದ 25% ಕಾಲಭಾಗ ಮಾತ್ರ ಮುಟ್ಟುತ್ತದೆ ನಮ್ಮ ರೈತರಿಗೆ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಲವಾರು ಕಾರ್ಯಕ್ರಮ ಹಾಕಿಕೊಂಡ್ರು ನಮ್ಮ ಸಂಶೋಧನಾ ಫಲಿತಾಂಶಗಳು 20ರಿಂದ 25% ಮಾತ್ರ ರೈತರ ಹೊಲದಲ್ಲಿ ನೋಡ್ತೇವೆ ನಾವು. ಮತ್ತೆ ಇವನ್ನೆಲ್ಲ ನ್ಯೂನತೆಗಳನ್ನು ನೋಡಿಕೊಂಡು ಈಗ ಈ ಒಂದು ತಂತ್ರಜ್ಞಾನ ಪ್ರಸರಣೆ ಮಾಡುವಂತ ಒಂದು ಹಾದಿ ಒಳಗ ಯಾವ್ಯಾವ ವಿಸ್ತರಣಾ ಪದ್ಧತಿಗಳನ್ನ ಬಳಸಿಕೊಳ್ಳಲಾಗದಂತ್ರಿ? ಈಗ ನೋಡ್ರಿ, ಕೃಷಿ ತಂತ್ರಜ್ಞಾನ ಪ್ರಸರಣೆಯಲ್ಲಿ ಮೊದಲಿಗೆ ನಾವು ಏನು ಬಳಸ್ತಿದ್ವಲ್ಲ ಅವು ಲೀನಿಯರ್ ವಿಸ್ತರಣಾ ಮಾದರಿ ಅಂತ ಇದ್ದವು. ಈ ಪದ್ಧತಿಯಲ್ಲಿ ಸಂಶೋಧನೆಯಿಂದ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ವಿಸ್ತರಣೆಯ ಮುಖಾಂತರ ರೈತರಿಗೆ ತಲುಪಿಸುವಂತಾಗುತ್ತಿತ್ತು. ಇಂಥ ಸಂಸ್ಥೆಗಳ ಚೌಕಟ್ಟಿನಲ್ಲಿ ಕಂಡುಕೊಂಡ ಸಂಶೋಧನಾ ಫಲಿತಾಂಶಗಳು ಪ್ರಗತಿಪರ ರೈತರಿಗೆ ತಲುಪಿಸಿ ಅವರಿಂದ ಉಳಿದ ರೈತರಿಗೆ ಮುಟ್ಟುವಂತಾಗುತ್ತಿತ್ತು ಹಾಗೂ ರೈತರ ಅನಿಸಿಕೆಗಳನ್ನು ಮರು ಸಂಶೋಧನಾ ಕೇಂದ್ರಕ್ಕೆ ತಲುಪಿಸುವ ಕಾರ್ಯಕ್ರಮ ಒಂದಿತ್ತು. ಅಂದ್ರೆ ಫೀಡ್ಬ್ಯಾಕ್ ಅಂತ ಆ ಕಾರ್ಯಕ್ರಮ ಇತ್ತು. ಇದರಲ್ಲಿ ರೈತರ ಭಾಗವಹಿಸುವಿಕೆ ಅತಿ ಕಡಿಮೆಯಾಗಿದ್ದು ಅವರ ಅವಶ್ಯಕತೆಗಳ ಹಾಗೂ ಅಳವಡಿಕೆಯ ಕ್ರಿಯೆಯಲ್ಲಿನ ಸಾಮಾಜಿಕ ಮಟ್ಟದ ತೊಂದರೆಗಳನ್ನು, ಸೋಷಿಯಲ್ ಪ್ರಾಬ್ಲಮ್ಸ್ ಏನಂತೇವಲ್ಲ, ಅವನ್ನ ಸರಿಯಾದ ರೀತಿಯಲ್ಲಿ ನಾವು ಮತ್ತೆ ಸಂಶೋಧಕರಿಗೆ ಗೊತ್ತಾಗ್ತಿರಲಿಲ್ಲ. ಅದಕ್ಕಾಗಿ ಇತ್ತೀಚಿನ ಸಮಾಜಶಾಸ್ತ್ರ ವಿಜ್ಞಾನಿಯಾದ ಒಬ್ರು ರೋಲಿಂಗ್ ಅಂತ 1995 ಹೊಸ ವಿಸ್ತರಣಾ ಪ್ರಸರಣೆ ಮಾದರಿಯನ್ನು ಸೂಚಿಸಿದರು. ಇದರಲ್ಲಿ ರೈತರ ನೆಟ್ವರ್ಕಿಂಗ್, ಅದರಿಂದ ವೈಯಕ್ತಿಕ ಕಲಿಕೆಯನ್ನು ಚೇತನಗೊಳಿಸಿ ಹೊರಗಿನ ಪರಿಣಿತರ ಸಹಾಯ ಹಸ್ತದಿಂದ ಕೃಷಿ ಜ್ಞಾನ ಹಾಗೂ ಮಾಹಿತಿ ತಂತ್ರವನ್ನು ರೂಪಿಸಲಾಗುವುದು. AKIS ಅಂತ, ಅಗ್ರಿಕಲ್ಚರ್ ನಾಲೆಜ್ ಅಂಡ್ ಇನ್ಫಾರ್ಮೇಶನ್ ಸಿಸ್ಟಮ್. ಆ ಮಾಡೆಲ್ ನ ರೋಲಿಂಗ್ ನವರು 1995 ಒಂದು ಶಿಫಾರಸು ಮಾಡ್ತಾರೆ. ಆಮೇಲೆ ಈಗಿನ ಪರಿಸ್ಥಿತಿ ನೋಡಿದಾಗ ನಾವು ಖಾಸಗೀಕರಣ, ಉದಾರೀಕರಣ ಹಾಗೂ ಜಾಗತೀಕರಣ ಪ್ರಕ್ರಿಯೆ ಮತ್ತು ಮಾಹಿತಿ ತಂತ್ರಜ್ಞಾನದಿಂದ ಮಾಹಿತಿ ಸ್ಫೋಟವು ಕೃಷಿ ವಿಸ್ತರಣೆಯ ಪರಿಸರದಲ್ಲಿ ರಚನಾತ್ಮಕ ಹಾಗೂ ಕ್ರಿಯಾತ್ಮಕ ಬದಲಾವಣೆಗಳನ್ನು ತಂದಿದೆ. ಹೌದಲ್ರಿ, ಸಾಕಷ್ಟು ಬದಲಾವಣೆಗಳಾಗಿ. ಈಗಿನ ದಿನಗಳಲ್ಲಿ ಕೃಷಿಯೂ ಬಹಳ ಸ್ಪರ್ಧಾತ್ಮಕವಾಗಿ ಜ್ಞಾನಾಧಾರಿತವಾಗಿ ಮಾರುಕಟ್ಟೆ ಆಧಾರಿತ ಬೇಡಿಕೆ ಆಧಾರಿತವಾಗಿರುವುದರಿಂದ ಅನೇಕ ಆಹ್ವಾನಗಳನ್ನು ಎದುರಿಸಲಾಗಿದೆ. ಸ್ಪರ್ಧೆ ಇರುತ್ತದೆ. ಅನೇಕ ಖಾಸಗಿ ಮತ್ತು ಸಾರ್ವತ್ರಿಕ ಕಂಪನಿಗಳು ಸಂಶೋಧನೆ ಹಾಗೂ ವಿಸ್ತರಣೆ ಕ್ಷೇತ್ರಕ್ಕೆ ಧುಮುಕಿಯಾಗಿವೆ. ಬರೋಬ್ಬರಿ. ಹೀಗಿದ್ದಾಗ ಸುಸ್ಥಿರ ಅಭಿವೃದ್ಧಿ ಹೊಂದಲು ನಮ್ಮ ತಂತ್ರಜ್ಞಾನ ಪ್ರಸರಣೆಯು ಹೆಚ್ಚು ಪ್ರತಿಕ್ರಿಯಿಸುವಂತೆ ಹಾಗೂ ಚುರುಕಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಬರೋಬ್ಬರಿ. ಮತ್ತು ಮಹಿಳೆಯರನ್ನು ಸೂಕ್ತವಾಗಿ ಅಭಿವೃದ್ಧಿ ಪಥದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಿ ಸ್ಥಳೀಯ ಸಂಪನ್ಮೂಲಗಳ ನಿರ್ವಹಣೆ ಮಾಡುವ ಸಾಮರ್ಥ್ಯ ಬೆಳೆಸಬೇಕಾಗಿದೆ. ಕರೆಕ್ಟ್. ಇದಲ್ಲದೆ ಕಟಾವು ಪೂರ್ವ ಹಾಗೂ ನಂತರ ಪದ್ಧತಿಗಳ ಜ್ಞಾನ, ಮೌಲ್ಯ ವೃದ್ಧಿ ಹಾಗೂ ಮಾರುಕಟ್ಟೆ ಮಾಹಿತಿ ಒದಗಿಸಬೇಕಾಗಿದೆ. ಈ ಎಲ್ಲಾ ಅಂಶಗಳನ್ನು ಗಮನಕ್ಕೆ ತೆಗೆದುಕೊಂಡರೆ ಸಹಭಾಗಿತ್ವದ ಹಾದಿಯಲ್ಲಿ ನಮ್ಮ ವಿಸ್ತರಣಾ ಮಾದರಿಗಳನ್ನು ರೂಪಿಸಿ ಅಳವಡಿಸುವುದು ಸೂಕ್ತ. ತಾವು ಏನ್ ಹೇಳಿದ್ರಿ, ಸಹಭಾಗಿತ್ವ ಅನ್ನುವಂತಹ ಒಂದು ಶಬ್ದವನ್ನು ತಾವು ಬಳಸಿದ್ರಿ, ಬಹಳ ಮುಖ್ಯವಾದಂತಹ ಒಂದು ವಿಚಾರ. ಈ ಸಹಭಾಗಿತ್ವ ಅಂತಂದ್ರೆ ಇದರೊಳಗೆ ಯಾರ್ಯಾರು ಭಾಗವಹಿಸಬೇಕಂತೀರಿ? ರೈತರು ಕೂಡ ಭಾಗವಹಿಸಬೇಕು, ಸಂಸ್ಥೆಗಳು ಭಾಗವಹಿಸಬೇಕು, ಕಾರ್ಯಕರ್ತರು ಭಾಗವಹಿಸಬೇಕು, ಅಧಿಕಾರಿಗಳು, ಇವರೆಲ್ಲ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನೀಡ್ಕೊಡ್ತೀರಿ? ಈಗ ಸಹಭಾಗಿತ್ವ ಅಂದ್ರೆ ಬಹಳ ಮುಖ್ಯ ವಿಸ್ತರಣಾ ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಗಳಲ್ಲಿ. ಹೌದು. ಈಗ ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾರ್ಯಾರು ಪಾಲುದಾರರಿರ್ತಾರ, ಎಲ್ಲರನ್ನು ಕೂಡಿಕೊಂಡು ಎಲ್ಲರೂ ಭಾಗವಹಿಸುವಂತೆ ಮಾಡಿ ಅವರ ನಿರ್ಧಾರಗಳನ್ನು ತೆಗೆದು ಪ್ರತಿ ಹಂತದಲ್ಲಿ ನಿರ್ಧಾರಗಳನ್ನು ತೆಗೆದು ಸೂಕ್ತವಾಗಿ ಸಂಪನ್ಮೂಲಗಳನ್ನು ಬಳಸಿ ಅಭಿವೃದ್ಧಿ ಹೊಂದಿಸಿದ್ರೆ ಸುಸ್ಥಿರವಾದ ಅಭಿವೃದ್ಧಿ ಆಗ್ತದೆ. ಇಲ್ಲಪ್ಪ ಅಂದ್ರೆ ನಾವು ಬರೀ ಅಧಿಕಾರಿಗಳಷ್ಟೇ ಭಾಗವಹಿಸಿಕೊಂಡು ಸ್ವಲ್ಪ ಜನನ ಭಾಗವಹಿಸಿಕೊಂಡ್ರೆ ಸಂಪೂರ್ಣವಾದ ಭಾಗವಹಿಸಿಕೆ ಆಗೋದಿಲ್ಲ. ಆಗೋದಿಲ್ಲ. ಮತ್ತೆ ನಮ್ಮ ಉದ್ದೇಶ ಕೂಡ ಈಡೇರೋದಿಲ್ಲ. ಉದ್ದೇಶ ಈಡೇರುವುದೇ ಇಲ್ಲ. ಎಲ್ಲಿ ಯಾವುದೋ ಒಂದು ಕಾಟಾಚಾರಕ್ಕೆ ನಾವು ಒಂದು ಕಾರ್ಯಕ್ರಮ ಮಾಡ್ದಂಗೆ ಆಗ್ತದೆ. ಆತರ ಆಗಬಾರ್ದು. ಎಲ್ಲರನ್ನು, ಎಲ್ಲ ಪಾಲುದಾರರು ಅವರು ತಮ್ಮ ಪ್ರಭಾವವನ್ನು ಬೀರ್ತಿರಬೇಕು ಹಾಗೂ ಅವರು ಕಾರ್ಯಕ್ರಮದಲ್ಲಿ ಹಿಡಿತವನ್ನು ಇಟ್ಟುಕೊಂಡಿರಬೇಕು. ಇವೆಲ್ಲ ಮಾಡೋದ್ರಿಂದ ಅಭಿವೃದ್ಧಿ ಆಕತಿ, ಸುಸ್ಥಿರ ಅಭಿವೃದ್ಧಿ ಆಕತಿ. ಅದೇ ನಮಗೆ ಈಗ ಬೇಕಾಗಿರುವಂತಹದ್ದು, ಸುಸ್ಥಿರವಾದಂತಹ ಅಭಿವೃದ್ಧಿ, ನಿರಂತರವಾದಂತಹ ಒಂದು ಅಭಿವೃದ್ಧಿ. ಈಗ ವಿಸ್ತರಣಾ ಪದ್ಧತಿಯೊಳಗೆ ಜನರ ಭಾಗವಹಿಸುವಿಕೆ ತೀವ್ರತೆ ಮಟ್ಟ ಯಾವ ರೀತಿಯಾದ ಅಂತೀರಿ? ಈಗ ವಿಸ್ತರಣಾ ಪದ್ಧತಿಗಳಲ್ಲಿ ಜನರ ಭಾಗವಹಿಸುವಿಕೆ ತೀವ್ರತೆ ಮಟ್ಟಗಳನ್ನು ಹೇಳಬೇಕಾದ್ರೆ ಅವು ಮೂರ ತರದ ಭಾಗವಹಿಸುವಿಕೆ ಮಟ್ಟಗಳನ್ನು ಅಂತ ಹೇಳ್ಬೋದು. ಮೊದಲನೇದಾಗಿ ನೋಡ್ರಿ, ಸಂಸ್ಥೆಗಳ ಸಾಂಪ್ರದಾಯಿಕ ವಿಸ್ತರಣಾ ಪದ್ಧತಿಗಳು ಭಾಗವಹಿಸುವಿಕೆ. ಎರಡನೇದಾಗಿ ಸಹಭಾಗಿತ್ವದಿಂದ ವಿಶ್ಲೇಷಣಾ ಕ್ರಿಯೆಯಲ್ಲಿ ಭಾಗವಹಿಸುವಿಕೆ. ಈಗ ವಿಶ್ಲೇಷಣಾ ಕ್ರಿಯೆಗಳಲ್ಲಿ ಅಂದ್ರೆ ಈಗ ನಾವು PRA ಅಂತ ಅಂತೀವಿ, ಸಹಭಾಗಿತ್ವದಿಂದ ಗ್ರಾಮೀಣ ವಿಶ್ಲೇಷಣೆ. RRA ಅಂತೀವಿ, ತೀವ್ರ ಗ್ರಾಮೀಣ ವಿಶ್ಲೇಷಣೆ. PLA ಅಂತೀವಿ, ಸಹಭಾಗಿತ್ವದಿಂದ ಕಲಿಕೆ ಹಾಗೂ ಅನುಷ್ಠಾನ. ಮತ್ತೆ ಇನ್ನೊಂದು ಹೊಸದಾಗಿ ಅಂದ್ರೆ PTD ಅಂತೀವಿ, ಸಹಭಾಗಿತ್ವದಿಂದ ತಂತ್ರಜ್ಞಾನ ಅಭಿವೃದ್ಧಿ ಮಾಡುವುದು. ಇದು ಎರಡನೇದು. ಇನ್ನು ಮೂರನೇದಾಗಿ ಸಮುದಾಯ ಆಧಾರಿತ ಸಂಸ್ಥೆಗಳಲ್ಲಿ ಭಾಗವಹಿಸಿಕೆ. ಇದು ಬಹಳ ಮುಖ್ಯವಾದದ್ರಿ ಮೂರನೇದು. ನಾವು ಮೊದಲೇಕ್ ಏನ್ ಮಾಡಿದೀವಿ, ಸಂಸ್ಥೆಗಳ ಸಾಂಪ್ರದಾಯಿಕ ವಿಸ್ತರಣಾ ಪದ್ಧತಿಗಳಿಂದ ನಾವು ವಿಸ್ತರಣಾ ಕಾರ್ಯವನ್ನು ಮಾಡ್ಕೊಂಡು ಬಂದ್ವಿ. ಅದಷ್ಟು ಫಲಕಾರಿ ಆಗ್ಲಿಲ್ಲ. ಆಮೇಲೆ ಈಗ ಮುಂದೆ ನಾವು ರಾಬರ್ಟ್ ಚೇಂಬರ್ಸ್ ಅಂತವ್ರು, ರೋಲಿಂಗ್ ಅಂತವ್ರು, ಅವರು ತಮ್ಮ ಎಲ್ಲಾ ವಿಜ್ಞಾನ ಸಂಶೋಧನೆಯಿಂದ ಬೇರೆ ಬೇರೆ ಮಾದರಿಗಳನ್ನ ತಂದ್ರು. ಹಾಗೆ ಈಗ PRA ಹೇಳಿದೆ, RRA ಹೇಳಿದೆ, ಹಾಗೂ PLA ಅಂತ ಹೇಳಿದೆ, ಮತ್ತೆ PTD ಅಂತ ಹೇಳಿದೆ. ಇವನ್ನೆಲ್ಲ ಬಳಸಿಕೊಂಡು ರೈತರ ಮುಂದಾಳತ್ವದಲ್ಲಿನ ಮಾಹಿತಿಯನ್ನು ಸಂಗ್ರಹಿಸಿ ಆಮೇಲೆ ಅವ್ರಿಗೆ ಪರಿಹಾರವನ್ನು ಸೂಚಿಸುವಂತ ಪದ್ಧತಿಗಳನ್ನು ಬಂದವು. ಒಂದು ಮೂರನೇದಾಗಿ ಬಹಳ ಮುಖ್ಯವಾದದ್ದು ಸಮುದಾಯ ಆಧಾರಿತ ಸಂಸ್ಥೆಗಳಲ್ಲಿ ಭಾಗವಹಿಸುವಿಕೆ. ನಾವು ಏನ್ ವಿಸ್ತರಣಾ ಕಾರ್ಯಗಳನ್ನು ನಾವೇನ್ ಮಾಡ್ತೀವಿ, ರೈತರ ಗುಂಪುಗಳನ್ನು ತಯಾರು ಮಾಡಿ ಆಮೇಲೆ ಅವರ ಫೆಡರೇಷನ್ ತಯಾರು ಮಾಡಿ ಅವರಿಗೆ ಸಂವಹನ ಶಕ್ತಿ ಅಂತ ಹೆಚ್ಚಿಗೆ ಮಾಡಿಸಿ ಸಾಮರ್ಥ್ಯವನ್ನು ಬೆಳೆಸಿ ನಮ್ಮ ವಿಸ್ತರಣಾ ಕಾರ್ಯಗಳನ್ನು ಮಾಡಿದ್ರೆ ಅಗದಿ ಸೂಕ್ತವಾದ ವಿಸ್ತರಣಾ ಪದ್ಧತಿ ಅನ್ಬೋದು. ಈಗಿನ ಪರಿಸ್ಥಿತಿಯಲ್ಲಿ ಇದನ್ನು ಬಳಸಿದ್ರೆ ಸುಸ್ಥಿರ ಅಭಿವೃದ್ಧಿ ಆಗ್ತದೆ. ಈಗ ರೈತರಿಂದ ರೈತರಿಗೆ ನೇರವಾಗಿ ಏನು ಮಾಹಿತಿ ಅವರವರೇ ಹೇಳ್ಕೋತಾರ, ಅವ್ರ ಅನುಭವಗಳನ್ನು ಅವರೇನು ಹಂಚಿಕೊಳ್ತಾರ, ಅದು ಬಹಳಷ್ಟು ಫಲಕಾರಿ ಆಗ್ತದೆ ಅನ್ನುವಂತಹ ಒಂದು ವಿಚಾರ. ಫಾರ್ಮರ್ ಟು ಫಾರ್ಮರ್, ಫಾರ್ಮರ್ ಟು ಫಾರ್ಮರ್ ಎಕ್ಸ್ಟೆನ್ಷನ್ ಅಂತೇಳಿ, ಫಾರ್ಮರ್ ಫಸ್ಟ್ ಅಂತೇವೆ. ಈ ಪದ್ಧತಿಗಳಿಂದ ರೈತನೇ ಮೊದಲು, ರೈತನೇ ಮೊದಲು. ಈ ಪದ್ಧತಿಗಳಿಂದ ರೈತರಿಗೆ ನಾವು ವಿಸ್ತರಣಾ ಕಾರ್ಯ ಮಾಡ್ತೀವಿ ಅದು ಬಹಳ ಫಲಕಾರಿ ಆಗುತ್ತೆ. ಈಗಿಲ್ಲ ಕೃಷಿ ವಿಸ್ತರಣಾ ಕಾರ್ಯಕರ್ತರಿಂದ ಏನಾಕೈತಿ, ಅದು ಅವರು ಕೇಂದ್ರೀಕೃತವಾದ ಒಂದು ವಿಸ್ತರಣಾ ಕಾರ್ಯಕರ್ತ ಕಾರ್ಯ ಅಷ್ಟು ಫಲಕಾರಿ ಆಗೋದಿಲ್ಲ. ಅದ ರೈತರಿಂದ ರೈತರಿಗಾಗಿ, ರೈತ ಮೊದಲು ನಾವು ರೈತರಿಗೇನ ಮಹತ್ವ ಕೊಡೋದ್ರಿಂದ ಅದರಿಂದ ವಿಸ್ತರಣೆ ಕಾರ್ಯ ಒಳ್ಳೆ ಒಂದು ಫಲಿತಾಂಶ ಕೊಡ್ತದಂತೀರಿ. ಈಗ ಇನ್ನೊಂದು ವಿಚಾರ, ತಾವು ಸಾಕಷ್ಟು ಮಾಹಿತಿ ಹೇಳಿಕೊಟ್ರಿ. ಈಗ ಯಾಕಪ್ಪ ಅಂತಂದ್ರೆ ರೈತರು ತಮ್ಮಷ್ಟಕ್ಕೆ ತಾವೇ ಈ ಒಂದು ತಂತ್ರಜ್ಞಾನವನ್ನ ಪ್ರಚಾರ ಮಾಡಿದ್ರೆ ಅದರಷ್ಟು ಪರಿಣಾಮಕಾರಿಯಾದಂತಹ ಒಂದು ವಿಧಾನ ಬೇರೆ ಇಲ್ಲ. ಈಗ ವಿಶ್ಲೇಷಣಾ ವಿಸ್ತರಣಾ ಪದ್ಧತಿ ಒಳಗೆ ಭಾಗವಹಿಸುವಿಕೆ, ವಿಶೇಷವಾಗಿ ರೈತರ ಮುಂದಾಳತ್ವದಲ್ಲಿ ವಿಸ್ತರಣಾ ಪದ್ಧತಿ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ. ವಿಶ್ಲೇಷಣೆಯ ವಿಸ್ತರಣಾ ಪದ್ಧತಿಗಳ ಬಗ್ಗೆ ಹೇಳಬೇಕಾದ್ರೆ ಇದಕ್ಕೆ ಡಯಾಗ್ನೋಸ್ಟಿಕ್ ಎಕ್ಸ್ಟೆನ್ಷನ್ ಅಪ್ರೋಚಸ್ ಅಂತಾರೆ. ಈ ಪದ್ಧತಿಯಲ್ಲಿ ರೈತರು ಸಂಪೂರ್ಣವಾಗಿ ಹಾಗೂ ಕ್ರಮಬದ್ಧವಾಗಿ ಭಾಗವಹಿಸಿ ತಮ್ಮ ಕೃಷಿ ಹಾಗೂ ಗ್ರಾಮದ ಇತರೆ ತೊಂದರೆಗಳನ್ನು ವಿಶ್ಲೇಷಿಸಿ ಮಾಹಿತಿ ಸಂಗ್ರಹಿಸಿ ತೊಂದರೆಗಳನ್ನು ನಿವಾರಿಸಲು ಸೂಕ್ತವಾದ ಪರಿಹಾರವನ್ನು ನಾ ಏನ್ ಹೇಳಿದ್ನಲ್ಲ ಈಗ ಪಿಎಲ್ಎ ಪಿಟಿಡಿ ಮುಖಾಂತರ ಸೂಚಿಸುತ್ತವೆ. ಇದರಲ್ಲಿ ಹಳ್ಳಿಗಳ ಸಂಘ ಸಂಸ್ಥೆಗಳ ಸಹ ಭಾಗಿತ್ವದಿಂದ ರೈತರನ್ನು ಸಬಲೀಕರಣಗೊಳಿಸುತ್ತದೆ. ಈ ಕ್ರಿಯೆಯಲ್ಲಿ ಹಲವಾರು ಪದ್ಧತಿಗಳನ್ನು ಉಪಯೋಗಿಸಲಾಗುತ್ತದೆ. ಹಲವಾರು ಪದ್ಧತಿಗಳು ಇರ್ತಾವ. ನಾವು ಯಾವ ನಮ್ಮ ಪರಿಸ್ಥಿತಿ ನೋಡಿಕೊಂಡು ಏನ್ ಮಾಡ್ಬೇಕಂತ ಮಾಡಿರ್ತೇವಲ್ಲ, ನಮ್ಮಲ್ಲಿ ಸಂಪನ್ಮೂಲಗಳು ಏನಾದ್ರು ನೋಡಿಕೊಂಡು ಅವರ ಏನ್ ತೊಂದರೆಗಳು ಏನದಾವ ನೋಡಿಕೊಂಡು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ ಹಲವಾರು ಪದ್ಧತಿಗಳನ್ನು ಉಪಯೋಗ ಮಾಡಬೇಕಾಗತ್ತೆ. ಅವುಗಳಲ್ಲಿ ಮುಖ್ಯವಾದವುಗಳು ಯಾವ ಅಂದ್ರೆ ನಕಾಶೆಗಳು, ನಾವೇನ್ ಮ್ಯಾಪಿಂಗ್ ಅಂತೀವಿ, ಅದು ಸಾಮಾಜಿಕ ನಕಾಶೆ ಇರ್ಬೋದು, ಸಂಪನ್ಮೂಲಗಳ ನಕಾಶೆ ಇರ್ಬೋದು, ಭೂ ಬಳಕೆ ನಕಾಶೆ ಇರ್ಬೋದು, ಅಥವಾ ಎರಡನೇದಾಗಿ ಹೊಲ ನಡೆ ಫಾರ್ಮ್ ವಾಕ್ ಅಂತೀವಿ, ಅದು ಟ್ರಾನ್ಸಾಕ್ಟ್ ಅಂತೀವಿ, ಫಾರ್ಮ್ ವಾಕ್ ಅಥವಾ ಟ್ರಾನ್ಸಾಕ್ಟ್ ಅಂತೀವಿ. ಆಮೇಲೆ ವೇಳೆ ರೇಖೆ ಟೈಮ್ ಲೈನ್ ಅಂತೀವಿ. ಆಮೇಲೆ ವೇಳೆ ದಿಶೆ ಟೈಮ್ ಟ್ರೆಂಡ್ ಅಂತೀವಿ. ಆಮೇಲೆ ಬೆಳೆ ಅಥವಾ ಆಹಾರ ಕ್ಯಾಲೆಂಡರ್, ಕ್ರಾಪ್ ಕ್ಯಾಲೆಂಡರ್ ಅಥವಾ ಕ್ರಾಪ್ ಕ್ಯಾಲೆಂಡರ್ ಯಾವ ಬೆಳೆಯನ್ನ ಯಾವ ಟೈಮಿಗೆ ಬೆಳೆ ಯಾವ ಬೆಳೆ ಯಾವ ಸೀಸನ್ ಅಲ್ಲಿ ಯಾವ ಬೆಳೆ ಹಾಕುದು, ಯಾವ ಬೆಳೆ ಹಾಕ್ತಾ ಇದಾರ, ಅದರಿಂದ ಎಷ್ಟು ಲಾಭ ಪಡಿತಾ ಇದಾರೆ, ಯಾವ ಬೆಳೆ ಪ್ಯಾಟರ್ನ್ ಹಾಕಿದ್ರೆ ಹೆಚ್ಚು ಲಾಭ ಆಕೈತಿ, ಅವರಿಂದ ಮಾಹಿತಿ ತಿಳ್ಕೊಳ್ಳೋದು, ಆಮೇಲೆ ನಾವು ಅದಕ್ಕೆ ಸಪೋರ್ಟ್ ಮಾಡೋದು. ಇದೆಲ್ಲ ರೈತರ ಒಂದು ಫೀಡ್ಬ್ಯಾಕ್ ಅವ್ರು ಕೊಡಬೇಕಾಗ್ತದೆ, ರೈತರನ್ನ ಮಾಡುದು, ಅವರೇ ಚರ್ಚೆ ಮಾಡಬೇಕು, ಅವರೇ ಚರ್ಚೆ ಮಾಡಿ ತಮ್ಮೊಳಗೆ ಅವರನ್ನೇ ಎಲ್ಲ ಈ ನಕಾಶಗಳ ಮುಖಾಂತರ ತಿಳಿಸೋದು, ಯಾವ ಸೀಸನ್ ಒಳಗೆ ಯಾವ ಬೆಳೆ ಹಾಕಿವಿ ನಾವು, ರೈತರನ್ನೇ ಎಲ್ಲ ಮಾಡೋದಿದೆ. ಅಂದ್ರೆ ಅವರಿಗೆ ತಿಳಿಯುವಂತ ಒಂದು ಭಾಷೆ ಒಳಗೆ ಅವ್ರು ತಿಳಿಯುವಂತ ಭಾಷೆ, ಹಾಗೆ ಅವರು ತೆಗಿಯಕ್ ಬರುವಂತ ಚಿತ್ರ ರಂಗೋಲಿ ಹಾಕಬಹುದು ಅಥವಾ ಇಡ್ಲಿ ಉಪಯೋಗ ಮಾಡಬಹುದು, ಏನಾದ್ರೂ ಚಿಹ್ನೆಗಳನ್ನು ಉಪಯೋಗ ಮಾಡಬಹುದು, ಚಿಹ್ನೆಗಳನ್ನು ಉಪಯೋಗ ಮಾಡ್ಕೋಬಹುದು. ಅವು ಏನ್ ಹಳ್ಳಿಯೊಳಗೆ ಏನೇನು ಸಿಗ್ತಿರ್ಲ ಎಲ್ಲರಿಗೂ ಗೊತ್ತಾಗುವಂತ ವಿಷಯಗಳನ್ನು ತಗೊಂಡು ಅದನ್ನ ಚಿತ್ರೀಕರಣ ಮುಖಾಂತರ ಮಾಹಿತಿಗಳನ್ನು ಕೊಡೋದು, ಆ ಮಾಹಿತಿಗಳನ್ನು ನಮ್ಮ ವಿಜ್ಞಾನಿಗಳು ತಗೊಂಡು ಮತ್ತೆ ಅದನ್ನ ವಿಶ್ಲೇಷಣೆ ಮಾಡಿ ಅಥವಾ ಗ್ರಾಮ ಸಭೆ ಕರೆದು ಅಥವಾ ಅಲ್ಲಿ ಅವರೊಂದು ಸಭೆ ಕರೆದು ವಿಶ್ಲೇಷಣೆ ಮಾಡಿ ಸೂಕ್ತವಾದ ಅವರಿಂದ ಪರಿಹಾರ ಬರುವಂಗೆ ಮಾಡ್ಕೋಬಹುದು. ಹಿಂಗವಾಗಿ ಕಾರ್ಯಕ್ರಮಗಳ ರೂಪಿಸಬಹುದು. ಆಮೇಲೆ ನೀವು ವೆನ್ ಚಿತ್ರಗಳಂತ ಇರ್ತಾವ, ವೆನ್ ಡಯಾಗ್ರಾಮ್ ಅಂತ, ಅದಕ್ಕೆ ಚಪಾತಿ ಡಯಾಗ್ರಾಮ್ ಅಂತ ಕರೀತಾರೆ. ಆಮೇಲೆ ರ್ಯಾಂಕಿಂಗ್ ಅಂತ, ರ್ಯಾಂಕಿಂಗ್ ಪದ್ಧತಿಗಳು ಇರ್ತಾವ. ಆಮೇಲೆ ನಿರ್ಧಾರಗಳ ಗಿಡ, ಡಿಸಿಷನ್ ಟ್ರೀ ಅಂತ, ಏನ್ ಮಾಡಿದ್ರೆ ಏನಾಕೈತಿ, ಇದನ್ನ ಈ ಕರಿಮಣ್ಣು ಕರಿಮಣ್ಣ ಏನಾಗಬೇಕು, ಯಾವ ಬೆಳೆ ಹಾಕ್ಬೇಕು, ಈ ಬೆಳೆ ಹಾಕಿದ್ರೆ ಏನ್ ಮಾಡ್ಬೇಕಾಕೈತಿ, ಅವನ್ನೆಲ್ಲ ಒಂದು ನಿರ್ಧಾರ ಗಿಡಗಳಂತ ಆ ಪದ್ಧತಿ ಮುಖಾಂತರ ಮಾಹಿತಿ ಎತ್ತಿಕೊಳ್ಳೋದು. ಆಮೇಲೆ ಜೀವನೋಪಾಯ ಉಪಾಯಗಳ ವಿಶ್ಲೇಷಣೆ, ಲೈವ್ಲಿಹುಡ್ ಅನಾಲಿಸಿಸ್ ಅಂತ, ಇವೆಲ್ಲ ಪದ್ಧತಿಗಳನ್ನು ಉಪಯೋಗ ಮಾಡಿಕೊಂಡು ವಿಸ್ತರಣೆ ಕಾರ್ಯ ಬಹಳ ಸೂಕ್ತವಾಗಿ ಆಕೈತಿ. ಆಮೇಲೆ ರೈತರ ಮನ ಮುಟ್ಟುವಂತ ಒಂದು ವಿಷಯ ಆಕೈತಿ. ಅಂದ್ರೆ ರೈತರಿಗೆ ಏನ್ ಬೇಕು ಅದನ್ನ ಮುಟ್ಟಿಸುವಂತಹ ಕೆಲಸ ಈ ಒಂದು ಕಾರ್ಯಕ್ರಮದಿಂದ ಆಗ್ತದಂತೆ. ಆಮೇಲೆ ಏನಾಕೈತಿ, ಈ ವಿಶ್ಲೇಷಣಾ ಕಾರ್ಯಕ್ರಮ ತಗೊಂಡು ಅದರಿಂದ ಮುಂದ ರೈತರಿಗೆ ಹಂತ ಹಂತವಾಗಿ ಏನೇನ್ ತೊಂದರೆ ಅದಾವ ಆ ತೊಂದರೆಗಳಿಗೆ ನಿಮ್ಮ ನಮ್ಮ ಸಂಶೋಧನಾ ಏನ್ ಸಂಶೋಧಕರು ಏನಿರ್ತಾರಲ್ಲ ಅವರು ಆ ತಂತ್ರಜ್ಞಾನ ಏನೇನು ಇದ್ರೆ ಅದನ್ನ ಹೊಲದಾಗನ ಪರೀಕ್ಷೆ ಮಾಡಕನ ಕೊಟ್ಬಿಡೋದು ಅವರಿಗೆ ರೈತರಿಗೆನ. ಆ ಪರೀಕ್ಷೆ ಮಾಡಕ್ ಕೊಟ್ಟು ಸರಿ ಅನ್ಸದಾಗ ತಂತ್ರಜ್ಞಾನನ ಅಭಿವೃದ್ಧಿ ಹಾಕೊಂತ ಹೋಗ್ತೈತಿ. ಈ ಕ್ರಿಯೆಗೆ ಏನಂತಾರೋ ಪಾರ್ಟಿಸಿಪೇಟರಿ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತ. ಈ ಕ್ರಿಯೆ ಸಹಭಾಗಿತ್ವದಿಂದ ತಂತ್ರಜ್ಞಾನ ಅಭಿವೃದ್ಧಿ ಆಕೈತಿ. ಇಂಥ ಒಂದು ಕ್ರಿಯೆಯಿಂದ ತಂತ್ರಜ್ಞಾನ ಅಭಿವೃದ್ಧಿ ಆದಲ್ಲಿ ರೈತರು ಅದು ಪ್ರಸರಣೆ ಇರಿ, ನೀವು ಅಂದ್ರಲ್ಲ ಆಗಲೇ ರೈತರಿಂದ ರೈತರಿಗೆ, ಇದು ರೈತರಿಂದ ರೈತರಿಗೆ ಜ್ಞಾನ ಪ್ರಸರಣೆ ಆಗಿ ಹರಡ್ಕೊಂತ ಹೋಕೈತಿ. ಈಗ ನಾವ್ ಮೊದ್ಲು ಹೇಳಿದಾಗ 20-25 ತನ ಅಷ್ಟ ಪ್ರಸರಣೆ ಆಗೈತಿ ಅಂದ್ರೆ ಶೇಕಡ. ಆದ್ರೆ ಈ ಪದ್ಧತಿ ಏನ್ ಮಾಡೋದ್ರಿಂದ ಹಳ್ಳಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಕ ಒಂದು ಅನುಕೂಲ ಅನುಕೂಲ ಮಾಡಿಕೊಡ್ತದೆ. ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ರೈತರು ಏನಿರ್ತಾರ, ತಮ್ಮ ಊರಲ್ಲಿರುವಂತವ್ರನ್ನ ನಂಬುವಂತ ಒಂದು ವಿಶ್ವಾಸ ಇಡುವಂತಹದ್ದು ಹೆಚ್ಚಿಗೆ ಕಾಣಿಸ್ತದ. ಈಗ ಹೊರಗಿನವರು ಬಂದು ಅವ್ರ ತಂತ್ರಜ್ಞಾನ ಹೇಳದ ಕೂಡ ಒಮ್ಮೆ ವಿಶ್ವಾಸ ಅವರಲ್ಲಿ ಬೆಳಿಲಿಕ್ಕಿಲ್ಲ. ಈ ಒಂದು ವಿಚಾರವನ್ನು ತಾವು ಗಮನಿಸಿರಬಹುದಲ್ಲ? ಹೌದೌದು, ಈಗ ಹೊರಗಿನಿಂದ ಬಂದು ಹೇಳಿದ್ರ ಇವರು ಗವರ್ಮೆಂಟ್ ಇಂದ ನೌಕರಿ ಮಾಡೋರು ಅವರು ಹೇಳಬೇಕು ಹೇಳ್ತಾರ ಹಂಗ ಅಂತ ಬಂದಿತ್ತು. ಅದಕ್ಕೆ ನಾವು ಮೊದ್ಲೇನು ಸ್ವತಂತ್ರ ಸಿಕ್ಕಾಗಿಂದ ಏನೋ ಮಾಡ್ಕೊಂತ ವಿಸ್ತರಣಾ ಕಾರ್ಯ ಮಾಡ್ಕೊಂಡ್ ಬಂದಿದ್ವಲ್ಲ, ಆ ಮನೋಭಾವನೆ ಇತ್ತು ರೈತರಲ್ಲಿ. ಆದ್ರೆ ಈಗ ಸಹಭಾಗಿತ್ವ ಪದ್ಧತಿ ಬಂದಾಗಿಂದ ಏನಾಗಿದೆ, ರೈತರ ಮನೋಭಾವನೆ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಆಮೇಲೆ ನಮ್ಮ ವಿಸ್ತರಣಾ ಕಾರ್ಯಕರ್ತರ ಮನೋಭಾವನೆನೂ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಎಲ್ಲರೂ ಬದಲಾವಣೆ ಮಾಡಿಕೊಂಡು ಸಹಭಾಗಿತ್ವದಿಂದ ಎಲ್ಲರೂ ಕೂಡಿಕೊಂಡು ಅಭಿವೃದ್ಧಿ ಮಾಡಿದ್ರೆ ನಾವೆಲ್ಲರೂ ಅಭಿವೃದ್ಧಿ ಹೊಂದ್ತೀವಿ, ನಮ್ಮ ದೇಶ ಅಭಿವೃದ್ಧಿ ಆಕೈತಿ, ಸುಸ್ಥಿರ ಅಭಿವೃದ್ಧಿ ಆಕೈತಿ. ಡಾಕ್ಟರ್, ಈಗ ತಾವು ತಮ್ಮಲ್ಲಿ ವಿಚಾರ ಇರಬಹುದು, ಈಗ ಫಾರ್ಮರ್ಸ್ ಫೀಲ್ಡ್ ಸ್ಕೂಲ್ ಅಂತ ಹೇಳಿ ಅಂತೀವಲ್ಲ, ರೈತರ ಕ್ಷೇತ್ರ ಶಾಲೆ ಪಾಠಶಾಲೆ ಅಂತೇಳಿ, ಇದರಿಂದ ಎಷ್ಟು ಉಪಯುಕ್ತತೆಯನ್ನು ರೈತರು ಕಂಡುಕೊಂಡಾರಂತ್ರಿ? ಈಗ ಏನ್ ಫಾರ್ಮರ್ಸ್ ಫೀಲ್ಡ್ ಸ್ಕೂಲ್ ಅಂದ್ರೆ ಅಥವಾ ರೈತ ಕ್ಷೇತ್ರ ಪಾಠಶಾಲೆ, ಈ ಯಾವುದೋ ಒಂದು ತಂತ್ರಜ್ಞಾನ ನೀವು ಸಹಭಾಗಿತ್ವದಿಂದ ಅಭಿವೃದ್ಧಿ ಮಾಡಿರ್ತಾರೆ. ಆಮೇಲೆ ಉಳಿದೆಲ್ಲ ರೈತರಿಗೆ ಗೊತ್ತಿರೋದಿಲ್ಲ, ಅದಕ್ಕೆ ಅವ್ರು ರೈತರನ್ನೇ ರೈತರ ಹೊಲದಲ್ಲಿನೇ ಮಾಡಿ ಪ್ರತಿಯೊಂದು ಅವ ಪದ್ಧತಿಗಳು ಏನ್ ಅಳವಡಿಸ್ಕೊತಿರತ್ತಲ್ಲ ಆ ಪ್ರತಿ ಹಂತದಲ್ಲಿನು ಒಂದು ಪಾಠಶಾಲೆ ಅಂತೇಳಿ ಮಾಡಬೇಕು. ಸುತ್ತಮುತ್ತ ರೈತರಿಗೆಲ್ಲ ಹೇಳಿ ಅವರೇ ಏನೇನ್ ಮಾಡ್ತಾರ, ಇದು ಅಗ್ರೋ ಎಕಾಲಜಿಕಲ್ ಅನಾಲಿಸಿಸ್ ಅಂತ ಮಾಡ್ತಾರೆ, ಅದನ್ನ ಆ ಪದ್ಧತಿ ಒಳಗೆ ಮಾಡಿ ಆಮೇಲೆ ರೈತರಿಂದನೇ ಎಲ್ಲ ರೈತನ ಮಾಡ್ತಿರ್ತಾನ ರೈತನ ಹೇಳ್ತಿರ್ತಾನ. ಅಂದ್ರೆ ಕೃಷಿ ಪರಿಸರದ ಒಂದು ವಿಶ್ಲೇಷಣೆ ಮಾಡಬೇಕು, ಆಮೇಲೆ ಅವ್ರ ಏನ್ ತಂತ್ರಜ್ಞಾನ ಇರ್ತದಲ್ಲ ಅದ್ರದ್ದು ಪಕ್ಕಾ ಮಾಹಿತಿ ಅವ್ರ ರೈತಿಗೆ ಗೊತ್ತಿರ್ತದ. ಆಮೇಲೆ ಅವ್ರ ರೈತ ಅದನ್ನ ಹೊಲದಲ್ಲಿ ಹಾಕಿದಾಗ ಪ್ರತಿ ಹಂತದೊಳಗೂ ಅವ ಒಂದು ಶಿಕ್ಷಕನಾಗಿ ವಿಸ್ತರಣಾ ಕಾರ್ಯಕರ್ತನಾಗಿ ಉಳಿದ ರೈತರಿಗೆ ಹೇಳ್ತಾನೆ. ಅದು ನೀವು ಫಾರ್ಮರ್ ಟು ಫಾರ್ಮರ್ ಎಕ್ಸ್ಟೆನ್ಷನ್ ಅಂದ್ರಲ್ಲ, ಇದೇ ಫಾರ್ಮರ್ ಟು ಫಾರ್ಮರ್ ಎಕ್ಸ್ಟೆನ್ಷನ್ ಆಗೈತಿ. ಆಮೇಲೆ ಅವನ ಹೊಲನ ಪಾಠಶಾಲೆ ಆಕೈತಿ, ಹೊಲನ ಪಾಠಶಾಲೆ ಆಗ್ಬಿಡ್ತದೆ. ಪ್ರತಿ ಹಂತದೊಳಗೂ ಅವ್ ಏನೇನೇ ಇರ್ತದ ಅಂದ್ರೆ ಎಲ್ಲ ನೋಡ್ತಾರಲ್ಲಿ, ನೋಡಿ ಮಾಹಿತಿ ಎಲ್ಲ ತಗೋತಾರ. ಆಮೇಲೆ ಅದನ್ನು ಮನದಟ್ಟವಾಗಿ ವಿಸ್ತರಣಾ ಕಾರ್ಯ ಆಕೈತವ, ತಾವು ಅಳವಡಿಸೋಕೆ ಏನು ಯಾವುದು ಒಂದು ತೊಂದರೆಗಳನ್ನು ವಿಚಾರ ಬರೋದಿಲ್ಲ, ಎಲ್ಲಾ ತೊಂದರೆಗಳನ್ನು ಅಲ್ಲೇ ನಿವಾರಣೆ ಆಕವ. ಅದೇನು ಅಲ್ಲಿ ನಮ್ಮ ಇವರು ವಿಜ್ಞಾನಿಗಳು ಏನ್ ಮಾಡ್ತಾರೆ, ಏನಾರ ಒಂದು ಅಗದಿ ಅವ್ರ ರೈತಿಗೆ ಹೇಳಕ್ ಆಗಲ್ದಂತ ಇದ್ದಾಗಷ್ಟೇ ಇವರು ನಡಕ ಇದನ್ನ ಮಾಡಬೇಕು, ಇಲ್ಲ ಅಂದ್ರೆ ಇವ್ರು ಸುಮ್ನೆ ನೋಡ್ತಿರ್ಬೇಕಷ್ಟೇ. ಅಲ್ಲಿ ಯಾವ್ದು ತೋರಿಸೋದಕ್ಕೆ ಆಗೋದಿಲ್ಲ, ಬೇರೆ ಅವ್ರ ಹೊಲಕ್ಕಾಗ್ಲಿ ಅಥವಾ ಬೇರೆ ಎಲ್ಲೆಲ್ಲಿ ಅಂತ ಪ್ರಾತ್ಯಕ್ಷಿಕೆಗಳನ್ನು ಮಾಡಿರ್ತಾರ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿ ತಿಳಿಸಿ ಹೇಳುವಂತದ್ದು ಕೂಡ ಮಾಡಬಹುದು. ಆದ್ರೆ ಇಲ್ಲಿ ಏನಾಕೈತಿ, ಫಾರ್ಮರ್ ಫೀಲ್ಡ್ ಸ್ಕೂಲ್ ಅಂದ್ರೆ ರೈತನ ಹೊಲನ ಪಾಠಶಾಲೆ ಆಗಿಬಿಟ್ಟಿರ್ತೀವಿ, ಅಲ್ಲಿ ಹಾಕಿರ್ತ ನಾವು ಪ್ರತಿ ಹಂತನೂ ಉಳಿದ ರೈತರಿಗೆಲ್ಲ ಕರ್ಕೊಂಡು ಬಂದು ಅದು ರೈತರಿಂದ ರೈತರೇನು ಕಲಿತಿರ್ತಾರ, ಅವ ಮಾಡುವಂತ ರೈತ ಏನಿರ್ತಾನೋ ಅವ ಶಿಕ್ಷಕನಾಗಿರ್ತಾನ, ಅದು ನಮ್ಮ ವಿಸ್ತರಣಾ ಕಾರ್ಯಕರ್ತ. ಅಂದ್ರೆ ಯಾವಾಗ ರೈತ ನಮ್ಮದೇ ಆದಂತಹ ರೈತ, ನಮ್ಮೂರಿನ ರೈತ, ನನ್ನ ಗೆಳೆಯ ರೈತ ಹೇಳ್ತಾನ ತಂದಾಗ ಅದರೊಳಗೆ ಹೆಚ್ಚಿನ ವಿಶ್ವಾಸ ಮೂಡ್ತದೆ, ನಂಬಿಕೆ ಇರ್ತದೆ. ತಂತ್ರಜ್ಞಾನ ತಾನೇ ಅಭಿವೃದ್ಧಿ ಆಗೋದಕ್ಕೆ ಸರಳ ಆಗಿಬಿಡ್ತದೆ, ಅದಕ್ಕೆ ರೈತರಿಂದ ರೈತರಿಗಾಗಿ. ಆಮೇಲೆ ಅದು ಪಾಠಶಾಲೆ ಆಗಿಬಿಡ್ತಂದ್ರೆ ಈಗ ನಾವು ಗವರ್ಮೆಂಟ್ ಅಂತ ತಲೆಗೆ ಹೋಗುದು ಬರೋದಿಲ್ಲ ಅವ್ರಿಗೆ, ನಮ್ಮ ರೈತನ ಮಾಡೋಣ. ಆಮೇಲೆ ಅವ ರೈತ ಹೆಂಗಿರ್ತಾನ, ರಿಪ್ರೆಸೆಂಟೇಟಿವ್ ರೈತ ಇರ್ತಾನ, ಅಂತವ್ ಮಾಡಿದಾಗ ಅಂತ ಹಾಕತಿ ಎಲ್ಲರೂ ಇಲ್ಲ ಇವ್ ನಮ್ಮಂತವನಪ್ಪ, ಭೂಮಿ ಹಿಡುವಳಿಕೆ ನಮ್ಮಂಗ ಐತಿ, ಭೂಮಿನೂ ನಮ್ಮ ತರನ ಐತಿ, ತೊಂದ್ರೆ ಎಲ್ಲ ನಮ್ಮ ತರನ ಅದಾವ, ಇವ ಮಾಡ್ತಾನ ಅಂದ್ರೆ ನಾವು ಆರಾಮಾಗಿ ನಾವು ಮಾಡಬಹುದು, ಮತ್ತೆ ಹೊರಗಿದ್ದೇನು ತಂದ ಹಾಕಿಲ್ಲ, ನಮ್ಮಲ್ಲಿ ಏನದ ಅದನ್ನ ಉಪಯೋಗ ಮಾಡಿಕೊಂಡು ನಾವು ಅಭಿವೃದ್ಧಿ ಮಾಡಿವಿ. ಹಿಂಗೆ ಮಾಡೋದ್ರಿಂದ ಆಕೈತಿ ವಿಸ್ತರಣ ತಾನಾಗ್ಲಿ ಪ್ರಸರಣೆ ಯಾಕಾರ ನೀವು ಏನ್ ಜಾಸ್ತಿ ಕಾಳಜಿ ಮಾಡ್ಕೊಳ್ಬೇಕಾಗುದಿಲ್ಲ. ಆಮೇಲೆ ಡಾಕ್ಟರ್ ಇನ್ನೊಂದ್ ಏನಪ್ಪಾ ಅಂತಂದ್ರ, ಈ ಒಂದು ತಂತ್ರಜ್ಞಾನ ಅಗದಿ ಉಪಯುಕ್ತ ಆಗಿತ್ತು, ಸರಳವಾಗಿತ್ತು ಅಂತಂದ್ರ ರೈತರು ಯಾವುದು ವಿಚಾರ ಮಾಡಲಾರದೆ ಅದನ್ನ ತಮ್ಮ ಹೊಲದೊಳಗೆ ಅಳವಡಿಸಿಕೊಳ್ಳುವುದನ್ನ ತಾವು ಗಮನಿಸಿರಬಹುದು. ಹೌದು, ಸರಳವಾಗಿರಬೇಕು ಮತ್ತೆ ಉಪಯುಕ್ತ ಆದಂತಹ ಒಂದು ತಂತ್ರಜ್ಞಾನ ಇತ್ತು. ಮೊದಲನೇದಾಗಿ ನೋಡ್ರಿ, ಈಗ ಯಾವುದೋ ತಂತ್ರಜ್ಞಾನ ಅಳವಡಿಸ್ಕೋಬೇಕಾದ್ರೆ ಮೊದ್ಲೇನ್ ನೋಡ್ತಾನ, ಲಾಭ ಆಕೈತಿ. ಹೌದು, ಅದು ಮೊದ್ಲೇ ಲಾಭ ಆಕೈತಿ ನೋಡ್ತಾನ, ಲಾಭ ಆಗೋದಿತ್ತಂದ್ರೆ ಅದು ಸರಳ ನನಗೆ ಅಳವಡಿಸ್ಕೋಬಹುದು ಅಂತ ನೋಡ್ತಾನ. ಆಮೇಲೆ ನಮ್ಮ ಜಾತಿ ಅವಕ್ಕೆಲ್ಲ ಸರಿಯಾಗಿ ಹೊಂದೈತಿಲ್ಲ ನೋಡ್ತಾನ, ಇವೆಲ್ಲ ಗುಣಧರ್ಮಗಳನ್ನು ನೋಡಿಕೊಂಡು ಆಮೇಲೆ ಅವನ ನಿರ್ಧಾರ ಮಾಡ್ತಾನ. ಇಲ್ಲ ಅಂತಂದ್ರೆ ಈಗ ನೀವು ತಂತ್ರಜ್ಞಾನ ಯಾವುದೋ ಒಂದು ತಂತ್ರಜ್ಞಾನ ತಂದ್ರಿ, ಇಂಥದ್ದು ಒಂದು ಬಂದೈತಿ ಹಾಕ್ತೀನಿ ಅಂತಂದ್ರೆ ಅವ ಒಮ್ಮಿಗೆ ಒಪ್ಪಕ್ಕೆ ತಯಾರನೇ ಇಲ್ಲ. ಅವೇನ್ ನಾವು ಇನ್ನೋವೇಟರ್ಸ್ ಅಂತಾರಲ್ಲ ಅವರಷ್ಟೇ, ಅವ್ನ ಶೇಕಡ ಎರಡರಷ್ಟು ಇರ್ತಾರ ಸಮಾಜದಾಗ, ಅವ್ರು ಮಾಡ್ತಾರೆ. ಆದ್ರೆ ನೀವು ನಮ್ದ ಉದ್ದೇಶ ಏನು, ಹಳ್ಳಿಯೊಳಗೆ ಜಾಸ್ತಿ ಜನ ಸಮುದಾಯದ ಜಾಸ್ತಿ ಜನ ಅಳವಡಿಸ್ಕೋಬೇಕಂತ, ಇಷ್ಟೆಲ್ಲ ಮಾಡ್ಬೇಕಾರ ಬಹಳ ಟೈಮ್ ತಗೊಂತೇವೆ. ಆದ್ರೆ ನಾವು ಈಗ ಸಹಭಾಗಿತ್ವ ಪದ್ಧತಿಯನ್ನು ಉಪಯೋಗ ಮಾಡಿದಾಗ, ಈಗ ನಾನು PTD ಅಂತ ಅಥವಾ ರೈತರ ಪಾಠ ಶಾಲೆ ಅಂದ್ರೆ ಇವನ್ನೆಲ್ಲ ಪದ್ಧತಿ ಉಪಯೋಗಿಸಿಕೊಂಡ್ರೆ ಪ್ರಸರಣ ಜಾಸ್ತಿ ಆಗ್ತದೆ, ಸರಳ ಆಗಿಬಿಡ್ತದೆ ರೈತರಿಂದ ರೈತರಿಗೆ. ಬಹಳ ಒಳ್ಳೆ ವಿಚಾರ. ಈಗ ಡಾಕ್ಟರ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈಗ ರೈತರಿಗೂ ಹಂಗ ಕೂಡಬೇಕು ಅಂತ ಹೇಳಿ ಒಂದು ಪ್ರೇರಣೆ ನೀಡುವುದಕ್ಕೆ ನೀವು ಕೂಡಬೇಕು, ನಿಮಗೆ ತಿಳುವಳಿಕೆ ಮಾಡ್ಕೋಬೇಕು ನೀವು ಅಂತ ಹೇಳಿ ಅವ್ರು ಕೂಡಬೇಕು ಅಂತಂದ್ರೆ, ಅದಕ್ಕೆ ಯಾವ್ದಾದ್ರು ಒಂದು ಶಕ್ತಿ ಅಥವಾ ಯಾವ್ದಾದ್ರು ಒಂದು ಸಂಸ್ಥೆ ಅಥವಾ ಯಾವ್ದಾದ್ರೂ ಒಬ್ರು ಮುಂದಾಳುಗಳಾದಂತಹ ಒಂದು ಸಂಸ್ಥೆ ಇವ್ರು ಇದ್ರೆ ಅವರು ಒಂದು ಸಹಭಾಗಿತ್ವಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಈಗ ಸಂಸ್ಥೆಗಳು ಕೂಡ ಸಾಕಷ್ಟು ಸ್ವಯಂ ಸೇವಾ ಸಂಸ್ಥೆಗಳು ಇವತ್ತಿನ ದಿವಸ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡಿವಿ. ಇಂಥ ಒಂದು ಸಂಸ್ಥೆಗಳ ಮೂಲಕವಾಗಿ ರೈತರು ಯಾವ ರೀತಿ ಭಾಗವಹಿಸಬಹುದು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಿ. ಈಗ ನಾವು ಮೂರನೇ ಪದ್ಧತಿ ಅಂತ ಹೇಳಿದ್ ನಿಮ್ಗೆ, ಮೂರನೇ ಪದ್ಧತಿ ಅಂತಂದ್ರೆ ಅಕಂಪನಿಮೆಂಟ್ ಪಾರ್ಟಿಸಿಪೇಟರಿ ಅಪ್ರೋಚ್ ಅಂತ ಹೇಳಿ, ಸ್ಥಳೀಯ ಸಂಘಾಂತರ ವಿಸ್ತರಣೆಯಲ್ಲಿ ರೈತರ ಭಾಗವಹಿಸಿ, ಇದು ಬಹಳ ಮಹತ್ವವಾದದ್ದು. ಇದಕ್ಕಿಂತ ಮೊದಲು ನಾ ಏನ್ ಹೇಳಿದ್ದೆ, ಡಯಾಗ್ನೋಸ್ಟಿಕ್ ಎಕ್ಸ್ಟೆನ್ಷನ್ ಅಪ್ರೋಚ್ ಅಂತ ಹೇಳಿದ್ದೆ. ಅದ್ರೊಳಗೆ ಏನಿತ್ತಪ್ಪ ಅಂದ್ರೆ ರೈತರ ಮುಂದಾಳತ್ವದಲ್ಲಿ ವಿಶ್ಲೇಷಣೆ ಮಾಡೋದು ಅವರಾಗಿ. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕಂದ್ರೆ ನಾವು ರೈತರ ಸಂಘಗಳನ್ನು ಗುಂಪುಗಳನ್ನು ಮಾಡಬೇಕು, ಗುಂಪುಗಳ ಮಾಡಕ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಈ ಗುಂಪುಗಳ ಮುಖಾಂತರ ನಾವು ವಿಸ್ತರಣೆ ಮಾಡಿದ್ರೆ ಅಗ್ದಿ ಫಲಕಾರಿ ಆಗ್ತದೆ. ಈಗ ಸರ್ಕಾರಿ ಮತ್ತೆ ನೀವೇನ್ ಹೇಳಿದ್ರಲ್ಲ, ಸರ್ಕಾರೇತರ ಸಂಸ್ಥೆಗಳು, ವಿಶ್ವವಿದ್ಯಾಲಯ ಸಂಶೋಧನಾ ಘಟಕಗಳು ರೈತರ ಭಾಗವಹಿಸಿಕೆ ಪೂರಕವಾಗಿ ಮನೋಭಾವ ಹಾಗೂ ವಿಚಾರಗಳನ್ನು ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು, ಅದು ಮುಖ್ಯವಾದ. ಈಗ ನಾವು ನಮ್ಮ ಮನೋಭಾವನೆ ಬದಲಾವಣೆ ಆಗಲಿಲ್ಲ ಅಂದ್ರೆ ಬರೀ ನಾವು ಒಂದು ವಿಸ್ತರಣಾ ಕಾರ್ಯಕರ್ತ ಆಗಿ ಒಂದು ಯಾವ್ದಾದ್ರು ತಂತ್ರಜ್ಞಾನ ಪ್ರಸರಣ ಮಾಡಿ ನನ್ನ ಕೆಲಸ ಮುಗಿತಪ್ಪ ಅಂತ ಅನ್ನೋಂಗಿಲ್ಲ, ನಿರಂತರವಾಗಿರಬೇಕು. ಅದನ್ನೇ ಈ ರೈತರ ಗುಂಪುಗಳನ್ನು ಮಾಡಿ ಅದರ ಮುಖಾಂತರ ನಾವು ಪ್ರಸರಣೆ ಮಾಡಿದ್ರೆ ಅಗ್ದಿ ಫಲವಾಗಿ ಫಲವತ್ತ ಇದಾಗತ್ತೆ, ಫಲಿತಾಂಶಗಳು ಸೂಕ್ತವಾದಂತಹ ಒಂದು ಫಲಿತಾಂಶ, ಸಮರ್ಪಕವಾದಂತಹ ಒಂದು ಫಲಿತಾಂಶ ನಾವು ಸಿಗ್ತಾವಂತೀರಿ. ಈಗ ಡಾಕ್ಟರ್, ಈ ಒಂದು ಚರ್ಚೆ ಒಳಗೆ ತಾವು ಸಾಕಷ್ಟು ವಿಚಾರಗಳನ್ನ, ಸಾಕಷ್ಟು ಅಂಶಗಳನ್ನ ತಾವು ಇಲ್ಲಿ ತನಕ ಹೇಳಿರಿ. ಯಾವ ರೀತಿಯಾಗಿ ರೈತರು ಭಾಗವಹಿಸಿದ್ರೆ ಅವರಿಗೆ ತಂತ್ರಜ್ಞಾನ ಮುಟ್ಟುತ್ತದೆ ಸರಳವಾಗಿ ಅನ್ನೋದ್ರ ಬಗ್ಗೆ, ಈಗ ಒಂದು ಒಂದು ರೂಪುರೇಷೆ, ಈಗ ಒಂದು ತಂತ್ರಜ್ಞಾನ ಸರಳವಾಗಿ ಮುಟ್ಟಬೇಕು ಅಂತಂದ್ರೆ ಪರಿಣಾಮಕಾರಿಯಾದಂತಹ ಒಂದು ಅಂಶಗಳು, ಪರಿಣಾಮಕಾರಿಯಾದಂತಹ ಒಂದು ರೂಪುರೇಷೆ ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳಬಹುದು. ಈಗ ಪರಿಣಾಮಕಾರಿಯಾಗಿ ತಂತ್ರಜ್ಞಾನ ಪ್ರಸರಣೆಗೆ ರೂಪುರೇಷೆಗಳೇನಂದ್ರೆ ಮುಖ್ಯವಾದ ಒಂದು ಹಲವಾರು ರೂಪುರೇಷೆಗಳು ಹೇಳ್ತೇನೆ. ಮೊದಲನೆಯದಾಗಿ ಜನರನ್ನು ಸ್ವಸಹಾಯ ಗುಂಪುಗಳು ಹಾಗೂ ಫೆಡರೇಷನ್ ಮಾಡಲಿಕ್ಕೆ ಪ್ರೋತ್ಸಾಹಿಸಬೇಕು, ಅದ್ ಮೊದಲ ಕಾರ್ಯಕಾರಿ ಅದನ್ನು ಮಾಡಬೇಕು ನಾವು. ಮತ್ತೆ ಎರಡನೇದಾಗಿ ಸ್ವಸಹಾಯ ಗುಂಪುಗಳನ್ನು ಕಾರ್ಪೊರೇಟ್ ಸೆಕ್ಟರ್ಗೆ ಜೋಡಿಸುವಂತ ಕಾರ್ಯ ಆಗಬೇಕು. ಈಗ ನಾವು ರೈತರು ಉತ್ಪಾದನೆ ಮಾಡ್ತಾನೆ, ಬರೀ ಉತ್ಪಾದನೆ ಮಾಡ್ಕೊಂಡು ಅಷ್ಟೇ ಅಲ್ಲ, ಅದು ಮೌಲ್ಯವರ್ಧನೆ ಆಗಬೇಕು, ಅದ್ರ ಮಾರಾಟ ಆಗಬೇಕು, ಪ್ಯಾಕೇಜಿಂಗ್ ಮಾಡಬೇಕು, ಅದ್ರ ಮಾಹಿತಿ ಕೊಡಬೇಕು ಅದ್ರ ಏನೇನು ಅದಾವ ಅಂತೇಳಿ. ಆಮೇಲೆ ಮಾರಾಟ ಮಾಡಕ್ ಈ ಕಾರ್ಪೊರೇಟ್ ಸೆಕ್ಟರ್ಗೆ ನಾವು ಜೋಡಿಸ್ಬೇಕು, ಅವ್ರಿಗೆ ಒಂದು ಸದೃಢವಾದ ಜೋಡಣೆ ಆಗಬೇಕು, ಸ್ಟ್ರಾಂಗ್ ಲಿಂಕೇಜ್ ಅಂತ. ಆ ಲಿಂಕೇಜ್ ಮಾಡುವಲ್ಲಿ ವಿಸ್ತರಣಾ ಕಾರ್ಯಕರ್ತರ ಜಾಸ್ತಿ ಇದೆ. ಮತ್ತೆ ಇನ್ನೇನು ಮಹಿಳೆಯರನ್ನು ಭಾಗವಹಿಸುವಂತೆ ಮಾಡಬೇಕು, ಮಹಿಳೆಯರನ್ನು ನಾವೆಲ್ಲ ಬಿಟ್ಕೊಂತ ಬಂದಿವಲ್ಲ, ಅವ್ರನ್ನು ಈಗ ಮೇನ್ ಸ್ಟ್ರೀಮಿಗೆ ತರಬೇಕು ಮಹಿಳೆಯರನ್ನು, ಅಂದ್ರೆ ನಾವು ಸಂಪೂರ್ಣವಾದ ಒಂದು ಅಭಿವೃದ್ಧಿ ಆದಂಗೆ ಅಂತ ಹೇಳ್ಬೋದು. ಮತ್ತೆ ಹಳ್ಳಿ ಆಧಾರಿತ ಸಮಗ್ರ ಕೃಷಿ ಪದ್ಧತಿಯನ್ನು ಸಹಭಾಗಿತ್ವದ ಮುಖಾಂತರ ಅಳವಡಿಸಬೇಕು, ಅದನ್ನು ಅಭಿವೃದ್ಧಿ ಮಾಡಿ ಅಳವಡಿಸುವಂತೆ ಮಾಡಬೇಕು. ಮತ್ತೆ ರೈತರ ನೆಟ್ವರ್ಕಿಂಗ್, ನಾ ಏನ್ ಹಿಂದೆ ಹೇಳಿದ್ನಲ್ಲ ರೋಲಿಂಗ್ ಅವರು, ರೈತರ ನೆಟ್ವರ್ಕಿಂಗ್ ಮಾಡಬೇಕು. ನೆಟ್ವರ್ಕಿಂಗ್ ಮಾಡಿ ಮತ್ತು ಈಗಿಂದ ನಾವು ಮಾಹಿತಿ ತಂತ್ರಜ್ಞಾನ ಏನು ಅಭಿವೃದ್ಧಿ ಆಗಿದೆ, ಮಾಹಿತಿ ತಂತ್ರಜ್ಞಾನ ಜಾಲಕ್ಕೆ ಜೋಡಿಸಬೇಕು ಅದು. ಅದನ್ನು ಬಳಸಿದ್ದು ಇಂಟರ್ನೆಟ್ ನೊಳಗ ಸಾಕಷ್ಟು ಮಾಹಿತಿಗಳು, ಯಾವ್ದು ಇಲ್ಲ ಅಂತ ಇಲ್ಲೇ ಇಲ್ಲ, ಇದು ಇಲ್ಲ ಅಂತ ಹೇಳಿ ಇಲ್ಲೇ ಇಲ್ಲ, ಯಾವ್ದಾದ್ರು ಮಾಹಿತಿ ಲಭ್ಯ ಆಗ್ತದೆ. ಮತ್ತೆ ಇತ್ತೀಚಿನ ದಿವಸದೊಳಗೆ ಗ್ರಾಮೀಣ ಪ್ರದೇಶದೊಳಗೂ ಕೂಡ ಈ ಇಂಟರ್ನೆಟ್ ಸೌಲಭ್ಯ ಒದಗಿಸುವಂತಹ ಕೆಲಸ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ತಾವು ಹೇಳಿದ್ರೆ ಬಹಳ ಉತ್ತಮವಾದಂತಹ ಒಂದು ಅಂಶ. ಆಮೇಲೆ ಇನ್ನು ಅಂತಂದ್ರೆ ರೈತ ಸಂಪರ್ಕ ಕೇಂದ್ರ ಅದಾವ ನಮ್ಮ. ಆಮೇಲೆ ನೀವೇನ್ ಹೇಳಿದ್ರಲ್ಲ ಈಗ ಇಂಟರ್ನೆಟ್ ರೈತರಿಗೆ ಮುಟ್ಟಿಸಬೇಕು ಅಂತೇಳಿ, ಈ ರೈತ ಸಂಪರ್ಕ ಕೇಂದ್ರ ಕಂಪ್ಯೂಟರ್ ಕೊಟ್ಟರು, ಹೌದು, ಮತ್ತೆ ಇಂಟರ್ನೆಟ್ ಫೆಸಿಲಿಟಿನೂ ಐತೆ, ಹೌದು. ಅವನ್ನ ರೈತರು ಬಳಸುವಂಗ ನಾವು ನೋಡ್ಕೋಬೇಕು. ಆಮೇಲೆ ಈಗ ರೈತ ಸಂಪರ್ಕ ಕೇಂದ್ರ ಆಗಲಿ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಗಲಿ, ಅಲ್ಲಿ ಒಂದು ಇನ್ಕ್ಯುಬೇಷನ್ ಕೇಂದ್ರ ಅಂತ ಮಾಡಬೇಕು. ಇನ್ಕ್ಯುಬೇಷನ್ ಕೇಂದ್ರ ಅಂದ್ರೆ ಏನಾಕೈತಿ, ನೀವು ಉತ್ಪಾದನೆ ಎಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ರೈತರಿಗೆ, ಅದನ್ನ ಪ್ಯಾಕೇಜಿಂಗ್ ಮಾಡೋದಾಗ್ಲಿ, ಲೇಬಲಿಂಗ್ ಮಾಡೋದಾಗ್ಲಿ, ಅದನ್ನ ಒಂದು ಯೂನಿಟ್ ಅಂತ ಒಂದು ಕೆವಿಕೆ ಒಳಗಾಗಲಿ ಅಥವಾ ರೈತ ಸಂಪರ್ಕ ಕೇಂದ್ರ ಒಳಗಾಗಲಿ, ಅದನ್ನ ರೈತರಿಗೆ ಬಳಸುವಂಗ ಮಾಡಬೇಕು. ಅಂದ್ರೆ ರೈತರೇನೋ ಅವ್ನು ಬಳಕೆ ಮಾಡಿದ್ಮೇಲೆ, ಪ್ಯಾಕಿಂಗ್ ಅವೆಲ್ಲ ಮಾಡಿದ್ಮೇಲೆ ಅವಾಗ ಆತ್ಮಸ್ಥೈರ್ಯ ಜಾಸ್ತಿ ಆಕೈತಿ. ಅದರಿಂದ ಏನಾಕೈತಿ, ಅವಾಗ ನಾನು ಮಾಡಬಹುದು, ಇದನ್ನ ಮಾಡಿ ನಾನು ಮಾರಾಟ ಮಾಡಬಹುದು ಅಂತೇಳಿ ಅವಾಗ ಆತ್ಮಸ್ಥೈರ್ಯ ಹೆಚ್ಚಿ ಅವ್ ಮುಂದೆಲ್ಲ ಉತ್ಪಾದನೆ ಮಾಡ್ಕೊಂತ ಹೋಗ್ತಾನೆ. ಆಮೇಲೆ ರೈತರ ಸಂತೆಗಳಿಗೆ ಪ್ರೋತ್ಸಾಹ ನೀಡಬೇಕು. ನಾವು ಈಗ ರೈತರ ಸಂತೆ ಎಲ್ಲ ಇರ್ತಾವಲ್ಲ, ಅವರಿಗೆ ಪ್ರೋತ್ಸಾಹ ನೀಡಬೇಕು. ಆಮೇಲೆ ಈಗ ನಮ್ಮ ಕೆವಿಕೆ ಅವರೆಲ್ಲ ಮಾಡ್ತಿದಾರೆ, ಈ ಗುರುವಾರ ಸಂತೆ, ಶನಿವಾರ ಸಂತೆ, ಆತರ ಅಂತ ಸಂತೆಗಳಿಗೆ ಎಲ್ಲ ಪ್ರೋತ್ಸಾಹ ನೀಡಬೇಕಾಗ್ತದೆ. ಆಮೇಲೆ ರೈತರಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸಬೇಕು. ಈ ಖಾಸಗೀಕರಣ ಬಂದಾಗಿಂದ ಸ್ಪರ್ಧೆ ಜಾಸ್ತಿ ಇರೋದ್ರಿಂದ ಸ್ಪರ್ಧಾತ್ಮಕ ಭಾವನೆಯನ್ನು ಬೆಳೆಸಬೇಕಾಕೈತಿ. ಈ ಸ್ವಸಹಾಯ ಗುಂಪುಗಳು ಉತ್ಪನ್ನಗಳನ್ನು ಗುಣಮಟ್ಟ ಹೆಚ್ಚಿಸಬೇಕಾಗತ್ತೆ, ಹೆಚ್ಚಿಸಿ ರಫ್ತುಗೆ ಪ್ರೋತ್ಸಾಹ ನೀಡಬೇಕಾಗತ್ತೆ, ಮತ್ತು ರೈತರ ಸಾಧನೆಗಳನ್ನು ಗುರುತಿಸಬೇಕಾಕೈತಿ. ಗುರುತಿಸಿ ಅವರಿಗೆ ಸೂಕ್ತವಾದ ಬಹುಮಾನಗಳನ್ನು ಘೋಷಿಸಿ ಅವರಿಗೆ ಒಂದು ಮಾನ್ಯತೆ ನೀಡುವುದರಿಂದ ಏನಾಕೈತಿ, ಈಗ ವಿಸ್ತರಣಕಾರಕ್ಕೆ ಅವ್ರಿಗೆ ಒಂದು ರೈತರಿಗೆ ಮಾನ್ಯತೆ ನೀಡುವುದರಿಂದ ನಾನು ಒಂದು ಇವರು ಗುರ್ತಿಡಿದಾರಪ್ಪ, ನಾನು ಏನಾರು ಮಾಡಬಹುದು, ಹಿಂಗಾಗಿ ಎಲ್ಲರೂ ಕೂಡಿಕೊಂಡು ಸಹಭಾಗಿತ್ವದಿಂದ ಮಾಡಿದ್ರೆ ನಮ್ಮ ರೈತರ ಅಭಿವೃದ್ಧಿ ಆಕೈತಿ, ಸಮುದಾಯದ ಅಭಿವೃದ್ಧಿ ಮತ್ತು ದೇಶದ ಅಭಿವೃದ್ಧಿ ಆಕೈತಿ. ವಿಶೇಷವಾಗಿ ತಾವು ಈಗ ರೈತರ ಸಾಧನೆ ಗುರುತಿಡಿಬೇಕು ಅಂತಂದ್ರಲ್ಲ, ವಿಶೇಷವಾಗಿ ಈಗ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ಈ ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿ ಕಡೆ ಹೋಗುವಂತಹದ್ದು, ಆಮೇಲೆ ನೈಸರ್ಗಿಕ ಪದ್ಧತಿಗಳನ್ನು ಬಳಸಿಕೊಂಡು ಕೃಷಿ ಮಾಡುವಂತಹದ್ದು, ಆಮೇಲೆ ಮೌಲ್ಯವರ್ಧನೆ ಕಡೆ ಹೆಚ್ಚಿನ ಒಂದು ಗಮನವನ್ನು ಕೊಡುವಂತಹದ್ದು, ಮತ್ತು ನಮ್ಮ ಒಂದು ಉತ್ಪಾದನೆಯನ್ನ ಗ್ಲೋಬಲ್ ಮಾರ್ಕೆಟ್ನೊಳಗೆ ಜಾಗತೀಕರಣದ ಈ ಸಂದರ್ಭದೊಳಗೆ ವಿಶ್ವವೇ ಒಂದು ಮಾರುಕಟ್ಟೆ ಆಗಿರುವಂತಹ ಸಂದರ್ಭದೊಳಗೆ ಬೇರೆ ದೇಶದ ಒಂದು ಉತ್ಪನ್ನಗಳಿಗೆ ಒಂದು ಸ್ಪರ್ಧೆ ನೋಡುವಂತಹ ಉತ್ಪನ್ನಗಳನ್ನು ತಯಾರು ಮಾಡುವಂತಹದ್ದು, ಇಂಥ ಒಂದು ನಿಟ್ಟಿನೊಳಗೆ ಕೆಲಸ ಮಾಡೋದಕ್ಕೆ ಹುರಿದುಂಬಿಸಬೇಕಾದಂಥದ್ದು ಬಹಳ ಅಗತ್ಯ ಅದ. ಒಳ್ಳೇದು ಡಾಕ್ಟರ್ ಚಂದ್ರಿಗೆ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಂಧವರಿಗೆ ಯಾವ ರೀತಿ ಹೊಸ ಹೊಸ ಪದ್ಧತಿಗಳನ್ನು ಅಳವಡಿಸಿಕೊಂಡು ತಂತ್ರಜ್ಞಾನದ ವರ್ಗಾವಣೆ ಮಾಡೋದಾಗ್ಲಿ, ಸಂಶೋಧನೆಗಳ ಫಲಿತಾಂಶವನ್ನು ಅವರಿಗೆ ತಿಳಿಸೋದಾಗ್ಲಿ, ವಿಶೇಷವಾಗಿ ರೈತರೇ ಇದರೊಳಗೆ ಮುಂದೆ ನುಗ್ಗಿ ಮುಂದಾಳತ್ವ ವಹಿಸಿ ಯಾವ ರೀತಿ ಇಂತಹ ಸಂಶೋಧನೆಗಳ ಫಲವನ್ನು ಪಡೀಬೇಕು ಅನ್ನುವಂತಹ ವಿಚಾರಗಳನ್ನ ಪರಿಣಾಮಕಾರಿಯಾಗಿ ಯಾವ ರೀತಿ ಅವರು ಮಾಡಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಧಾನಗಳ ಮೂಲಕ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ಈಗ ಬೀಳಗಿಯ ಬಸವರಾಜ್, ಮಾರುತಿ, ಭಜಂತ್ರಿ ಮತ್ತು ಸಂಗಡಿಗರಿಂದ ಸಂಪ್ರದಾನಿ ವಾದನ ಕೇಳೋಣ.